ಆಪ್ತಾ ಎಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ಹೊರಡಿಸಲಾಗಿದೆ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 65%. ಬೀದರ್, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%, ರಾಯಚೂರು ಜಿಲ್ಲೆ ಒಳಗ 60%, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 75%, ಯಾದಗಿರಿ ಜಿಲ್ಲೆ ಒಳಗ 55%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 70%, ಮತ್ತು ಜೈರಾಬಾದ್ ತಾಲೂಕೊಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ರಚನೆ ಡಾಕ್ಟರ್ ಜಿವಿ ಮುರಳೀಕೃಷ್ಣ. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ಎದ್ದಳು ಸೊಗ್ಲಾಡಿ ಸುದ್ದಿ, ಎದ್ದಳ? ಎಂತ ಮುಹೂರ್ತದೊಳಗ ನನ್ ಮನೆಗೆ ಸೊಸೆಯಾಗಿ ತನ್ನೋ ಏನೋ. ಹೇಳು ಹೇಳು, ಬೆಳಿಗ್ಗೆ ಆಗ್ಯದ, ಎದ್ದು ದನಕರು ಹೊರ ಕಟ್ಟಬೇಕನ್ನೋ ಜವಾಬ್ದಾರಿ ಬೇಡೇನು? ಏ ಶಂಕರ, ಎದ್ದಳು, ಎದ್ದು ಕೊಟ್ಟಿಗೆ ಕಸ ಗುಡಿಸಿ ಹಾಲ್ ಹಿಂಡು, ಡೈರಿಗೆ ಟೈಮ್ ಆಗ್ಯದ. ಏನ್ರಿ ಹೇಳ್ರಿ, ಎದ್ದೇಳ್ರಿ. ಅತ್ತಿ ಒಂದೇ ಸಮನೆ ವಟ ವಟ ಅನ್ಲಿಕತ್ತಾಳ. ಎದ್ದು ಆಕಳಕರ ಹೊರ ಕಟ್ರಿ, ನಾ ಹೋಗಿ ಕೋಳಿಗಳೆಲ್ಲ ಹೊರಗ್ ಬಿಡ್ತೀನಿ. ಅಯ್ಯವ್ವ, ಇದೇನಾಯವ್ವ, ಕೋಳಿಗಳ ಅವಾಜೇ ಇಲ್ಲ. ಅತ್ತಿ ಅತ್ತಿ ಜಲ್ದಿ ಬರ್ರಿ, ಕೋಳಿಗಳೆಲ್ಲ ಸತ್ತು ಬಿದ್ದಾವ. ಅಯ್ಯವ್ವ, ಏನಾಯ್ತೆ? ಕತ್ತಿ ಇಡೋ ಕೋಳಿನೂ ಸತ್ ಹೋಗ್ಯಾವ, ಮರಿನೂ ಸತ್ ಹೋಗ್ಯಾವಲ್ಲೇ, ಇದೇನ್ ಬಂತ ಇವ? ನೋಡ್ರಿ ಅವ್ವ, ಎಂತ ನೆವರ್ ಅಂತೀನಿ, ಎಲ್ಲ ಕೋಳಿ ಸತ್ ಬಿದ್ದವ, ಮುಂದೆ ಅಂತೀನಿ ಕತ್ತಿ. ಎಂತ ಬಂತೆ ಅವ? ಅಲ್ಲೋ ಕಳಪ್ಪ ತಮ್ಮಣ್ಣ, ಬಾಜು ಸೀತ್ನೂರ್ನಾಗು ಕೋಳಿ ಸಾಯ್ಲಾಕತ್ತಾವಂತ. ಹೌದು ಹೌದು, ಈಗ ಎಲ್ಲಾ ಹಳ್ಳ್ಯಾಗ ಕೋಳಿಗೆ ಜಡ್ ಬಂದದಂತ. ಅದೇನ ಕೊಕ್ಕರಿ ರೋಗ ಅಂತ ನೋಡಿದ? ಏ ರಂಗಣ್ಣ, ಈ ನಮ್ಮೂರ್ ಕೆರಿಗೆ ಏನ್ ಕೊಕ್ಕರಿ ಬಂದ ನೋಡು, ಅವಾಗಿಂದ ಈ ಬ್ಯಾನಿ ಬಂದಿರ್ಬೇಕು ಅಂತಿನ್ನ. ಹಂಗೆ ಆಗಿರ್ಬೇಕ ನೋಡಿದ. ಏ ರಂಗಣ್ಣ, ಗೌಡ್ರು ಬಂದ್ರು. ಗೌಡ್ರು ಗೌಡ್ರು, ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಗೌಡ್ರ. ನಮಸ್ಕಾರ. ಬಾಬಾ ಅಲ್ರಪ್ಪ, ತಮ್ಮಣ್ಣ ರಂಗಣ್ಣ ಕಾಳಪ್ಪ, ಮುಂಜು ಮುಂಜಾನೆ ಅರಳಿ ಕಟ್ಟಿ ಮ್ಯಾಲ್ ಕೂತು ಏನಂಥ ಭಾರಿ ವಿಷಯ ಚರ್ಚೆ ಮಾಡ್ಲಿಕ್ಕತ್ತೀರಿ ಅಂತೀನಿ. ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಿಮ್ಗ? ಇಲ್ರಿ ಗೌಡ್ರ, ನಮ್ಮೂರ್ನಾಗ ಜವಾರಿ ಕೋಳಿ ಎಲ್ಲ ಸಾಯ್ಲಾಕತ್ತಾವು. ಆ ವಿಚಾರ ಮಾತಾಡ್ತಾ ಕುಂತಿದ್ವಿ. ಸಾಯಿಲು ಸಾಯಿಲಿ ಸತ್ರ ಚಲನೆ ಆಯ್ತಲ್ಲ, ಸತ್ತುವು ಇದ್ದುವು ಎಲ್ಲ ಕೋಳಿ ಕೊಯ್ದು ಸಾರ್ ಮಾಡಿ ನಮಗ್ ಬ್ಯಾಡಾದವ್ರಿಗ್ ಕರೆದು ಊಟಕ್ ಹಾಕ್ರಿ. ಅಲ್ರಿ ಪಾಣಗೋಯ, ಊರಾಗಿರೋ ಕೋಳಿ ಎಲ್ಲ ಸತ್ ಹೋದ್ರ ಬರ ಮಾನವಿಗೆ ಕೋಳಿ ಊರಾಗಿರ್ಲಾರ್ದಂಗ ಆಗ್ಬಿಡ್ತಾವ. ಹೌದವ ತಂಗಿ, ನೀ ಹೇಳುದು ಬರೋಬ್ಬರ ಅನ್ನಿಸ್ತ. ಇರ್ಲಿ ಇರ್ಲಿ, ಒಂದ್ ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡಿ ಗುಲ್ಬರ್ಗಲ್ಲಿಂದ ಕರೆಸ್ತೇನೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ, ನಾ ಫರ್ತಾಬಾದ್ ಸಿದ್ದನ್ ಗೌಡ್ರಿ. ಹಾ ನಮಸ್ಕಾರ ರೀ ಗೌಡ್ರ, ಏನು ಫೋನ್ ಮಾಡಿದ್ರಿ, ಏನ್ ವಿಚಾರ? ಡಾಕ್ಟರ್ ಸಾಹೇಬ್ರ, ನಮ್ ಊರಾಗಿನ ಜವಾರಿ ಕೋಳಿ ಎಲ್ಲ ಸಾಯ್ಲಿಕತ್ತಾವ್ರಿ, ಅರ್ಜೆಂಟ್ ತಡ ಮಾಡ್ಲಾರ್ದೆ ಜಲ್ದಿ ಬರ್ಬೇಕ್ ನೋಡ್ರಿ. ಹಾ ಹಾ, ಏನಂದ್ರಿ? ಇಲ್ಲೇ ಕಣದಾಳ ಶಿವರಾಜನ್ ತೋಟನಾಗ ಇದ್ದೀರ? ಬಹಳ ಚಲೋ ಆಯ್ತು ಬಿಡ್ರಿ, ನಮ್ ಊರ್ ಸಮೀಪ ಇದ್ದಂಗ ಆಯ್ತಲ್ಲ. ಏನಂದ್ರಿ? ಹಾ ಹಾ ಹಾ, ಆಯ್ತಾಯ್ತ್ರಿ. ನೀವ್ ಹೇಳದಂಗೆ ಈಗ ಸತ್ತಿರ ಕೋಳಿನೆಲ್ಲ ಹಂಗೆ ಇಡ್ತೀವ್ರಿ, ಒಗ್ಯಂಗಿಲ್ರಿ. ಆಯ್ತಾಯ್ತು, ಬರ್ರಿ ಡಾಕ್ಟರ್ ಸಾಹೇಬ್ರ, ಜಲ್ದಿ ಬರ್ರಿ. ಹೇ ಕಳಪ್ಪ ಗೌಡ್ರ, ಸ್ವಲ್ಪ ಹೊತ್ನಾಗ ಡಾಕ್ಟರ್ ಬರ್ತಾರೆ. ಹ್ಞೂ, ಆ ಪುಟ್ಟಣಿಗೆ ಹೇಳಿ ತೋಟದಿಂದ ಎರಡು ಎಳೆನೀರು ತಗೊಂಬಾ ಅಂತ ಹೇಳಿ ಜಲ್ದಿ. ಆಯ್ತ್ರಿ ಗೌಡ್ರ, ನೀವ್ ಜಲ್ದಿ ಬರ್ಬೇಕಾವಂತ? ಇಲ್ಲಿ ಬರ್ತೀನಿ. ಆಯ್ತು. ಹಾ, ಏ ತಮ್ಮಣ್ಣ, ಊರಾಗ ಹೋಗಿ ಯಾರ್ಯಾರ ಮನ್ಯಾಗ ಕೋಳಿ ಸತ್ತಾವಲ್ಲ ಅವರಿಗೆಲ್ಲ ಕೋಳಿ ಒಗಿಲಾರ್ದೆ ಹಂಗೆ ಇಡಬೇಕು ಅಂತ ಹೇಳು. ಹೇಳಿತಾ? ಆಯ್ತ್ರಿ, ಎಲ್ಲರಿಗೂ ಹೇಳಿ ಬರ್ತೀನಿ. ಅಕ್ಕ, ಡಾಕ್ಟರ್ ಸಾಹೇಬ್ರು ಬಂದೇ ಬಿಟ್ರು. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ, ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಏ ಕಳಪ್ಪ, ಸ್ವಲ್ಪ ಕುರ್ಚಿ ಕಡೆ ಹಾಕೋ ಡಾಕ್ಟರ್ ಸಾಹೇಬ್ರಿಗೆ. ಇರ್ಲಿ ಇರ್ಲಿ ಇರ್ಲಿ, ಕೂರ್ರಿ ಸರ್, ಕೂರ್ರಿ. ಆಯ್ತು. ಅಲ್ರಿ ಗೌಡ್ರ, ಊರೊಳಗ ಕೋಳಿಗೆ ಬ್ಯಾನಿ ಬಂದದ. ನಿಮ್ ಊರೊಳಗ ನೋಡಿದ್ರ ರೋಡ್ನೊಳಗ ಗಟಾರದೊಳಗ ಹಿತ್ತಲದೊಳಗ ಎಲ್ಲಿ ಅಂದ್ರ ಅಲ್ಲಿ ಸತ್ತಿರುವಂತಹ ಕೋಳಿಯನ್ನ ಒಗದು ಬಿಟ್ಟಿರಿ. ಅದನ್ನೆಲ್ಲ ನಾಯಿಗಳು ಕಚ್ಚಾಡ್ಕೊಂಡು ತಿನ್ನಾಕತ್ತಾವ. ಈ ಬ್ಯಾನಿ ಬ್ಯಾರೆ ಕಡೆ ಹರಡುದಿಲ್ಲ ಅಂತ ಹೇಳಿ ತಿಳಿದಿರೇನ? ಯಾವಾಗ್ಲೇ ಆಗ್ಲಿ, ಇನ್ ಮುಂದಾದ್ರೂ ಸಹಿತ ಊರೊಳಗ ದನ ಕೋಳಿ ಸತ್ತು ಅಂತಂದ್ರ ಚಲೋತ್ನಾಗೆ ಗುಂಡಿ ತೆಗೆದು ಅದರೊಳಗೆ ಹೂತ್ ಹಾಕ್ಬೇಕು. ಈ ಎಚ್ಚರಿಕೆಯನ್ನು ವಹಿಸಿದ್ರ ಬ್ಯಾನಿ ಹರಡುದಿಲ್ಲ ಅನ್ನೋದನ್ನ ಗಮನಿಸ್ಬೇಕು ನೀವೆಲ್ಲ. ಹೌದ್ ಹೌದ್ರಿ. ಏ ತಮ್ಮಣ್ಣ, ಕೇಳಿಸ್ತಾ ಇಲ್ಲ? ಏ ಕೇಳಿಸ್ಕೊಂಡಪ್ಪ. ಸತ್ತು ಕೋಳಿನೆಲ್ಲ ತಗೊಂಡೋಗಿ ಊರಾಗಿರೋ ನಾಯಿಗೆ ಹಾಕ್ತಾರ. ನಾಯಿಗಳಿಗೆ ಮಾಂಸದ ರುಚಿ ಹತ್ತಿ ಕೋಳಿ ಎಲ್ಲ ಮುಗಿದ್ಮೇಲ ಹಿತ್ತಲ್ದಾಗ ಹೊಲ್ದಾಗ ಮೇಯೋ ಕುರಿ ಆಡನ್ನ ಹಿಡಿದು ತಿಂತಾವ ನಾಯಿಗಳು. ಹೌದಪ್ಪ ಕಾಳಪ್ಪ. ಇನ್ನೊಂದು ವಿಷಯ ಏನಂತಂದ್ರ, ಇತ್ತೀಚೆಗೆ ಬೆಂಗಳೂರೊಳಗ ಒಂದು ಘಟನೆ ಆಗಿದ್ದು ಟಿವಿಯಾಗ ತೋರ್ಸ್ಲಿತ್ತಿರನಪ್ಪ. ಏನು? ಈ ಮೌಸಕ್ ರಾಟಿ ಬಿದ್ದಿರೋ ನಾಯಿಗಳು ಇರ್ತಾವ ನೋಡು. ಈ ಮೌಸ ಸಿಗದೇ ಇರುವಂತಹ ಸಮಯದೊಳಗ ಸಣ್ಣ ಸಣ್ಣ ಮಕ್ಕಳನ್ನ ತಿರ್ಲಿಕ್ಕೆ ಶುರು ಮಾಡ್ಯಾವಂತ. ಕೋಳಿ ಸಾಯ್ಲಿಕ್ಕತ್ತಾವ ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ನಾಯಿ ಬಗ್ಗೆ ಏನ್ ಮಾತಾಡ್ತೀರಿ? ಇರ್ಲಿ ಇರ್ಲಿ ಗೌಡ್ರ ಇರ್ಲಿ. ಯಾರಾದ್ರೂ ಸತ್ತಿರುವಂತ ಕೋಳಿ ತಂದಿರೇನ್ರಿಪ್ಪ? ಡಾಕ್ಟರ್ ಸಾಹೇಬ್ರಿ ಗಾರಿ, ಅಲ್ಲಿ ಅಲ್ಲಿ ಇಟ್ಟು ಬಿಡಪ್ಪ, ಅಲ್ಲಿ ಅಲ್ಲಿ ಇಟ್ಟು ಬಿಡು, ನೋಡ್ತೀನಿ. ಡಾಕ್ಟರ್ ಸಾಹೇಬ್ ಏನ್ ಆರ್ತದ್ರಿ? ಡಾಕ್ಟರ್ ಸಾಹೇಬ್ರು ನೋಡಿ ಹೇಳ್ತಾರಲ್ಲ ಸ್ವಲ್ಪ ಸರಿ ಎಂದಕ. ಅಲ್ರಿ ಗೌಡ್ರ, ಏನ್ರಿ ಡಾಕ್ಟರ್ ಸಾಹೇಬ್ರು? ಹೋದ ತಿಂಗಳು 6ನೇ ತಾರೀಕು ನಿಮ್ ಊರಿಗೆ ಕೋಳಿಗೆ ಇಂಜೆಕ್ಷನ್ ಮಾಡೋದಕ್ಕ ನಾ ಕಂಪೌಂಡರ್ನ ಕಳಿಸಿದ್ದೆ. ಹೌದ್ರಿ. ಆದ್ರ ನಿಮ್ಮೂರಿನ ಜನ ಏನಿದ್ದಾರಲ್ಲ, ನಮ್ ಕೋಳಿ ತತ್ತಿ ಇಡಾಕತ್ತಾವ, ಕೋಳಿಗಳನ್ನೆಲ್ಲ ಬಿಟ್ಬಿಟ್ಟಿವಿ, ಹಿಡಿಯಕ್ ಯಾರೂ ಇಲ್ಲ. ಅದಕ್ಕ ನಮ್ ಊರಿನೊಳಗೆ ನಾವು ಕೋಳಿಗಳಿಗೆ ಇಂಜೆಕ್ಷನ್ ಮಾಡಿಸೋದಿಲ್ಲ. ಹಂಗೇನಾದ್ರೂ ಕೋಳಿಗಳು ಸಾಯ್ತಾವ ಅಂತ ಹೇಳಿ ಗೊತ್ತಾಯ್ತಪ್ಪ ಅಂತಂದ್ರೆ ಕೊಯ್ದು ಸಾರ್ ಮಾಡಿ ತಿಂತೀವಿ ಅಂತ ಹೇಳಿ ಅಂತಂದ್ರಂತ. ಹೌದೌದು, ಬಂದಿದ್ರು ಬಂದಿದ್ರು. ನಮ್ಮ ಸಂಘದ ಸದಸ್ಯರಿಗೆಲ್ಲ ಹೇಳಿದ್ದೆ, ಯಾರು ಈ ವಿಚಾರನ ತಲೆಗೆ ಹಾಕೊಳ್ಳಿಲ್ಲ. ಹೌದಣ್ಣ, ಬಂದಿದ್ರು. ನನ್ನ ಅಂಡಾಗೆ ಚಾ ಕುಡಿದು ಬ್ಯಾಸರ ಮಾಡ್ಕೊಂಡು ಹೋದ್ರು. ಏ ಎಂಥ ಮಂದಿ ಇದ್ದೀರು, ಮುಂದಿನ ಜನ ಬಂದ್ರು ನೀವು ಉದ್ಧಾರ ಆಗಂಗಿಲ್ಲ, ನಮ್ಮ ಊರು ಉದ್ಧಾರ ಆಗಂಗಿಲ್ಲ. ಹೋಗ್ರಿ, ಸ್ವಲ್ಪ ವಿಚಾರ ಮಾಡೋದನ್ನ ಕಲೀರಿ ಗೌಡ. ಇರ್ಲಿ ಇರ್ಲಿ. ಡಾಕ್ಟರ್ ಸಾಹೇಬ್ರೆ, ಬುದ್ಧಿ ಇರ್ಲಾರ್ದು ಮಂದಿ, ಇವ್ರ ಪರವಾಗಿ ನಾ ಕ್ಷಮ ಬೇಡ್ತೇನ್ರಿ. ಅಂದಂಗ ಡಾಕ್ಟರ್ ಸಾಹೇಬ್ರೆ, ಇದು ಯಾವ ಬ್ಯಾನಿ ಅಂತೀರಿ? ಇದಕ್ಕ ಕೊಕ್ಕರೆ ರೋಗ ಅಂತ ಹೇಳಿ ಕರೀತಾರ. ಇಂಗ್ಲಿಷ್ನೊಳಗ ರಾಣಿಖೇಟ್ ಡಿಸೀಸ್ ಅಂತಾರ. ಓಹೋ ಹೋ ಹೋ ಹೋ ಹೋ,

ಆ ವಿಚಾರ ಹೇಳಕಂತೇಳಿ ಬಬಲಾದ್ನಿಂದ ಭಾಗ್ಯಮ್ಮ ಅವ್ರನ್ನ ಕರ್ಸೇವೆ. ಎಲ್ಲರಿಗೂ ನಮಸ್ಕಾರ ರೀ. ನಾ ಹಿಂಗ್ ಹೇಳ್ತೀನಂತ ನೀವು ನಂಬ್ತಿರೋ ಬಿಡ್ತಿರೋ ನನ್ಗಂತೂ ಗೊತ್ತಿಲ್ಲ. ದರಾ ತಿಂಗಳ ಜವಾರಿ ಕೋಳಿಯಿಂದನೇ 3,500 ರೂಪಾಯಿ ದುಡ್ತೀನ್ರಿ ನಾನು. ಹಂಗಂದ್ರ ಭಾಗ್ಯಮ್ಮಕ್ಕ, ನಿನ್ನ ಬಲ್ಲಿ ಎಷ್ಟು ಕೋಳಿ ಅದಾವ ಅಂದಂಗಾಯ್ತು? ನನ್ನ ಹತ್ರ ನೋಡಪ್ಪ 16 ದೊಡ್ಡ ಹುಂಜ, 68 ಕೋಳಿ, ಹಾ ಮತ್ತ 48 ಕೋಳಿ ಮರಿ ಅವರಿ. ಅದ್ರ ಜೋಡಿನೇ ತತ್ತಿ ಇಡ್ಲಿಕ್ ಬಂದಂತ 20 ಕೋಳಿನೂ ಸಾಕಿನ್ರಿ ನಾನು. ಅಂದಂಗ ತಿನ್ಲಿಕ್ಕೆ ಅವಕ್ಕ ಆಹಾರಕ್ಕಂತೇಳಿ ಎಷ್ಟು ಖರ್ಚಾಗ್ತ ಭಾಗ್ಯಮ್ಮಕ್ಕ? ಇನ್ನೊಂದ್ ಹೇಳ, ಎಲ್ಲಾನು ಮನೆಗೆ ಸಾಕಿದ್ಯೋ ಹೆಂಗ್ ಮಾಡಿ? ನೋಡ್ರಿ, ನನ್ ಗಂಡ ಹೋದ್ಮೇಲೆ ಜರ್ಸಿ ಹಾಕ್ಲಿತ್ತಲ್ಲ ನಮ್ ಮನ್ಯಾಗ, ಅದನ್ನ ಸಾಕ್ಲಿಕ್ಕೆ ಬಹಳ ಕಷ್ಟ ಆತ್ರಪ್ಪ. ಅದಕ್ಕ ಅದನ್ನ ಮಾರಿ ಅದ ಕೊಟ್ಟಿಗೆ ಒಳಗ ಈಗ ಎಲ್ಲ ಕೋಳಿ ಸಾಕಿನಿ. ಕೋಳಿಗೆ ಆಹಾರ ಅಂತ ಹೇಳಿ ಮ್ಯಾಲಿನ ಖರ್ಚು ಎಲ್ಲ ಸೇರಿದ್ರ ತಿಂಗಳಿಗೆ 600 ರೂಪಾಯಿಂದ 800 ರೂಪಾಯಿ ಖರ್ಚು ಬರ್ತದ ನೋಡ್ರಿ. ಸ್ವಲ್ಪ ಸಾವಕಾಶ ಹೇಳ ಭಾಗ್ಯಮ್ಮ, ಇಲ್ಲೇ ನನ್ನ ಮೊಮ್ಮಗಳದಾಳ, ನೀ ಹೇಳಿದ್ದೆಲ್ಲ ಬರ್ಕೋತ, ಮುಂದ ಕೆಲ್ಸಕ್ ಬರ್ತದ. ತಿಂಗಿ ಬರ್ಕ ಬರ್ಕ. ಹ್ಞೂ ರೀ ಕಾಕ, ಬರ್ಕೋತೀನ್ರಿ. ಭಾಗ್ಯಮ್ಮಕ್ಕ, ಆ ಕೋಳಿಗೆ ತಿನ್ಲಿಕ್ಕೆ ಏನೇನಾರ ಕೊಡ್ತಿ, ಹೆಂಗ್ ಕೊಡ್ತಿ ಅದು ಹೇಳ ನೋಡೋಣ. ವಾರಕ್ಕೊಂದ್ಸರ್ತಿ ಸಂತಿಗ್ ಹೋಗ್ತೀನಲ್ಲ, ಸಂಜೆ ಮುಂದ ಸಂತೆ ಮುಗಿದ ಮೇಲೆ ಮಾರ್ಕೆಟ್ ನ್ಯಾಗ ಆ ಕಡೆ ಈ ಕಡೆ ಎಲ್ಲಾ ತರಕಾರಿ ಬಿಸಾಕಿರ್ತಾರ ನೋಡು, ಎಲ್ಲಿರ್ತಾರಲ್ಲ ಅವೆಲ್ಲ ತರಕಾರಿ ಒಂದ್ ಗಂಟನ್ಯಾಗ ಕಟ್ಕೋತೀನಿ. ಆಮೇಲೆ ಕಡಿಮೆ ರೇಟ್ ನ್ಯಾಗ ಸಿಗುವಂತ ತರಕಾರಿ ಅವು ಎಲ್ಲ ಸೇರಿಸಿ ಮತ್ತೊಂದ್ 2-3 ಗಂಟೆ ಮಾಡ್ಕೋತೀನಪ್ಪ. ಅಂದ್ರೆ ಬಂದ್ ಮಾಡೋ ಮುಂದೆ ಮಾಡ್ತಿರ್ತಾರಲ್ಲ ಕಡಿಮೆ ರೇಟ್ ನ್ಯಾಗ, ಅದು ಇಷ್ಟು ಕೊಂಡ್ಕೋತೀನಿ. ಹಂಗ ಎಲ್ಲ ಕೊಂಡ್ಕೊಂಡು ಮನೆಗೆ ತಂದು ಅವಷ್ಟು ತರಕಾರಿ ಸ್ವಚ್ಛಗೆ ತೊಳೆದು, ಅವು ತೊಳಿತಿ? ಹ್ಮ್, ತೊಳೆದು ಅದನ್ನ ಒಣಗ್ಲಿಕ್ ಹಾಕ್ತೀನಿ. ಯಾಕಂದ್ರೆ ಕೊಳತ್ ಹೋಗ್ಬಿಡ್ತಾವ ನೋಡು, ಹಂಗೆ ಬಿಟ್ಬಿಟ್ರ. ಒಣಗ್ಲಿಕ್ ಹಾಕಿ ದಿನಾ 1-4 ಕೆಜಿ ಹಂಗ ಅಂದಾಜ್ ಮೇಲೆ ಕಟ್ ಮಾಡಿ ಎಲ್ಲ ಕೋಳಿಗೂ ಹಾಕ್ತೀನಿ ನೋಡಪ್ಪ. ಹ್ಮ್, ಹಂಗ ನೋಡೋಣ. ಇನ್ನೊಂದ್ ವಿಷಯ ಹೇಳುವುದ ನಿಮ್ಗೆಲ್ಲಾರ್ಗುನು. ನಮ್ಮೂರ ಗೌಡ್ರ ಮಿಲ್ನಾಗಿಂದ ಒಂದ್ ಗಂಟು ಅಕ್ಕಿ ನುಚ್ಚಿರುವಂತಹ ತೌಡನ್ ಕೊಂಡ್ಕೋತೀನಿ. ಹ್ಮ್, ಅದ್ರ ಜೋಡಿ ಹಿಂಡಿಗಳು ಸಿಗ್ತಾವಪ್ಪ ಕಮ್ಮಿ ಖರ್ಚನಾಗ. ಸೂರ್ಯಪಾನ್ ಹಿಂಡಿ ಸಿಗ್ತದ, ಶೇಂಗಾ ಹಿಂಡಿ ಸಿಗ್ತದ, ಅವು ಎಲ್ಲ ಖರೀದಿ ಮಾಡ್ತೀನಿ. ಆಮೇಲೆ ದಿನ ಎಲ್ಲಾ ಕೋಳಿಗೂ ಆಹಾರ ಸಿಗೋ ಹಂಗ ನೋಡ್ಕೋತೀನ್ರಪ್ಪ ನಾನು. ಹ್ಮ್, ಹಂಗ ತಡ್ರಿ ನನಗೂ ನೋಡ್ರಿ ನೆಪ್ಪ ಇರಂಗಿಲ್ಲ. ಒಂದ್ ವಿಷಯ ಮರ್ತಾ ಬಿಟ್ಟಿದ್ದೆ. ನಮ್ ಡಾಕ್ಟರ್ ಸಾಹೇಬ್ರು ಒಂದು ಪುಡಿ ಕೊಟ್ಟಾರಿ, ಅದಕ್ಕ ಖನಿಜಾಂಶದ ಪುಡಿ ಅಂತ ಹೇಳ್ಯಾರ ಅವರು. ಖನಿಜಾಂಶದ ಪುಡಿ ಅಂತಾರ. ಅದೇನಾರಪ್ಪ ಒಂದು ಪುಡಿ ಕೊಟ್ಟಾರ ಖನಿಜಾಂಶದ ಪುಡಿ ಅಂತ ಹೇಳಿ. ಆ ಪುಡಿ ಏನ್ ಮಾಡ್ತೀನಿ ನಾನು, ಈ ಮಿಲ್ ನಿಂದ ನುಚ್ಚ ಏನ್ ಮಾಡ್ಸ್ಕೊಂಡು ಬಂದಿನಲ್ಲ, ಸಜ್ಜಿ ನುಚ್ಚ, ಜೋಳದ ನುಚ್ಚ, ಅಕ್ಕಿ ತೌಡಿನ ನುಚ್ಚ, ಇದ್ರ ಜೋಡಿ ಡಾಕ್ಟರ್ ಸಾಹೇಬ್ರು ಕೊಟ್ಟಂತ ಪುಡಿನೂ ಮಿಕ್ಸ್ ಮಾಡಿ ಎಲ್ಲ ಕೋಳಿಗಳಿಗೆ ಹಾಕ್ತೀನಿ ನೋಡ್ರಿ. ದೊಡ್ಡ ಕೆಲಸ. ಹ್ಮ್, ಅಲ್ಲ ಭಾಗ್ಯಮ್ಮ, ಕೋಳಿಗೆ ಗೆದ್ದಲು ತಿನ್ನಿಸು ವಿಚಾರ ಹೇಳೇ ಇಲ್ಲ ನೀವು. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ಕಾಲದಾಗ ಗೆದ್ದಲು ಎಲ್ಲಿ ಸಿಗ್ತಾವಂತೀರಿ? ಅಂದಂಗ ಡಾಕ್ಟರ್ ಸಾಹೇಬ್ರ, ಈ ಗೆದ್ದಲು ಯಾಕೆ ತಿನ್ನಿಸ್ಬೇಕು ಅಂತೀನಿ? ಗೌಡ್ರ, ಒಂದ್ ವಿಚಾರ ಹೇಳ್ತೀನಿ. ಯಾವುದೇ ಒಂದು ಜೀವಿಯ ಬೆಳವಣಿಗೆ ಚಲೋ ಆಗಬೇಕು ಅಂತಂದ್ರ ಅದಕ್ಕ ಪ್ರಾಣಿಜನ್ಯ ಪ್ರೋಟೀನ್ ಅಂಶ ಸಿಗಲೇಬೇಕಾಗ್ತದ. ಹಂಗಾಗಿ ಭಾಗ್ಯಮ್ಮ ಗೆದ್ದಲನ್ನ ತಿನ್ನಿಸ್ತಾಳ. ಭಾಗ್ಯಮ್ಮ ಗೆದ್ದಲ ಬೆಳೆಸ್ತೀಯನ ಹೆಂಗ? ಹೌದ್ರಿ ಮಂಜಮ್ಮವ್ರೆ, ಅದು ಬಹಳ ಸರಳದ ನೋಡ್ರಿ. ಹೆಂಗ? ಏನ್ ಮಾಡ್ಬೇಕಂತಂದ್ರ ಮನ್ಯಾಗ ಇರುವಂತ ಹಳಿ ಗೊಣಚೀಲ ಇರ್ತಾವಲ್ರಿ, ಅವನ್ನ ಮನೆ ಹಿತ್ತಲ್ದಾಗ ಹಾಸಿ ಬಿಡ್ಬೇಕು. ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಗಣಿ ನೀರು ಸಿಡಿಸ್ಕೋತಿರ್ಬೇಕ್ರಿ. 2 ದಿನಕ್ಕನ ಆ ಗೋಣಿಚೀಲ ಕೆಳಗ ಗೆದ್ದಲು ಹುಟ್ಟಿ ಬಿಡ್ತಾವ ನೋಡ್ರಿ. ಹುಟ್ಟಿ ಹಂಗ ಗೋಣಿಚೀಲ ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾವ. ಒಂದ್ಸರ್ತಿ ಕೋಳಿಗೆ ಇಲ್ಲಿ ಗೆದ್ದಲು ಸಿಗ್ತಾವ ಅಂತ ಗೊತ್ತಾದ್ರ ನೋಡ್ರಿ ಅವೇ ಹುಡ್ಕ್ಯಾರ್ಕೊಂಡು ಬಂದು ತಿಂತಾವ. ಹಿಂಗ ಕಾಕಿ, ಎಲ್ಲಾ ಕೋಳಿಗೂ ಅಷ್ಟು ಗೆದ್ದಲು ಸಾಕಾಗ್ತದ? ಸಾಕಾಗಂಗಿಲ್ಲ. ನಾ ಏನ್ ಮಾಡ್ತೀನಿ ಅಂತಂದ್ರ ವಾರಕ್ಕೊಂದ್ಸರ್ತಿ ಸಲೀಮಣ್ಣನ ಮನೆಗೆ ಹೋಗಿ ಅವ ರೇಷ್ಮೆ ನೂಲ್ ತೆಗೆದಿಟ್ಟು ಗೂಡಿಂದ ಉಳ್ಕೊಂಡಿರ್ತದಲ್ಲ ಅಂಥವೆಲ್ಲ ತ್ಯಾಜ್ಯ ತಗೊಂಡ್ಬರ್ತೀನಿ. ತಂದು ಅದ್ರ ಜೊತೆಗೆ ಮತ್ತ ಬಹಳ ಬಹಳ ಹಾಕ್ತೀನವ. ಹೌದೇನ್ರಿ? ಭಾಗ್ಯಮ್ಮ ಭಾರಿ ವಿಷಯ ತಿಳ್ಕೊಂಡಳು ನೋಡ್ರಿ ಡಾಕ್ಟರ್ ಸಾಹೇಬ್ರ. ಹೌದೌದು. ಕಾಕಿ, ನಿಮ್ ಊರಾಗ ಕೋಳಿ ಸಾಯಲೇನು? ಅದೇನು ಕೊಕ್ರಿ ರೋಗ ಬಂದದಂತ? ನಮ್ಮೂರಾಗ ನೋಡವ ದನಗಳಾಗ್ಲಿ ಅಷ್ಟ ಯಾಕ, ಕೋಳಿಗೂ ಕಾಯಿಲೆ ಕಡಿಮೆನೇನೆ, ಅವಕ್ಕೇನ್ ರೋಗ ಪಿಗ ಎಲ್ಲಾ ಬಹಳ ಕಮ್ಮಿ ನೋಡವ. ನಾವು ವರ್ಷಕ್ಕ 2 ಸರಿ ತಪ್ಪದೆ ಕೋಳಿಗೆ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕಿಸ್ತೀವಿ. ಭಾಗ್ಯಮ್ಮ, ಅದ್ಯಾಕ ಕೋಳಿ ಸಿಡುಬು ಬರದೆ ಇರೋ ಹಂಗ ನಾವು ಲಸಿಕೆಯನ್ನ ಬ್ಯಾಸಿಗೆ ಶುರು ಆಗೋದಕ್ಕಿಂತ ಮೊದಲು ಹಾಕ್ತಿವಿ ಅನ್ನೋದನ್ನ ಸಹಿತ ತಿಳಿಸು. ಹೌದ್ ಹೌದ್ರಿ. ಭಾಗ್ಯಮ್ಮಕ್ಕ, ಈ ಕೋಳಿಗಳಿಗೆ ಲಸಿಕೆ ಹಾಕ್ಸಿದ್ರ ಕೋಳಿಗಳು ತತ್ತಿ ಇಡೋದು ಕಡಿಮೆ ಮಾಡ್ತಾವಂತ, ಮತ್ ಹಂಗೆ ತೊಗಲು ತತ್ತಿ ಇಡ್ತಾವ ಅಂತ ಹೇಳ್ತಾರಲ್ವ, ಹೌದಾ? ಹೌದಪ್ಪ, ಮೊನ್ನೆ ಕೋಳಿ ತೊಗಲು ತತ್ತಿ ಇಡ್ತ ಅಂತ ಹೇಳಿ ನಮ್ಮ ಏನ್ ಮಾಡಿದ್ರು ಕೊಡ್ತೇನೋ, ಆ ಕೋಳಿ ಕೊಯ್ದು ಕೋಳಿ ಸಾರ್ ಮಾಡ್ಬಿಟ್ಟಳಪ್ಪ. ಏ ಅಣ್ಣ, ಹಂಗೇನ್ ಆಗಲ್ಲಪ್ಪ, ಲಸಿಕೆ ಹಾಕ್ಸೋದ್ರಿಂದ ಅಂತ ಯಾವ್ದು ತೊಂದ್ರೆ ಬರಂಗಿಲ್ಲ ನೋಡು, ಅವೆಲ್ಲ ಮೂಢನಂಬಿಕೆ ಅಷ್ಟ. ನೋಡ್ರಿ, ತೊಗಲು ತತ್ತಿ ಬರೋದು ಅಂತಂದ್ರ ಕೋಳಿಯ ದೇಹದೊಳಗ ಸುಣ್ಣದ ಅಂಶ ಕಡಿಮೆ ಆಗೋದ್ರಿಂದ, ಆದ್ರಿಂದ ಕೋಳಿಗಳ ಆಹಾರದೊಳಗ ಸುಣ್ಣದ ಅಂಶ ಹೆಚ್ಚಿಗೆ ಇರುವಂಗ ನೋಡ್ಕೊಳ್ಬೇಕು. ನಿಮ್ಮ ಕೆರೆ ಅಂಗಳದೊಳಗ ಸಿಗುವಂತಹ ಶಂಖ, ಕಪ್ಪೆ ಚಿಪ್ಪು ಮತ್ತ ಕೋಳಿ ತತ್ತಿ ಒಡೆದ ನಂತರ ಸಿಗುವಂತಹ ಸಿಪ್ಪೆಯನ್ನು ಕೂಡ ಪುಡಿ ಪುಡಿ ಮಾಡಿ ಆಹಾರದೊಳಗೆ ಬೆರೆಸಿ ಕೊಡಬಹುದು. ಇದರಿಂದ ತೊಗಲು ತತ್ತಿ ಇಡುವುದನ್ನ ನಾವು ತಡೆಯಬಹುದು. ಭಾಗ್ಯಮ್ಮ, ನಮ್ಮನ್ಯಾಗ ಕೋಳಿಗೆ ಬೇದಿ ಆದಾಗ ಜಂತುಳಾನು ಬೀಳ್ತಾವ, ಸಣ್ಣಗ ಕೂದಲದಂಗ ಉದ್ದುದ್ದ ಬೆಳ್ಳಗ ಅಜ್ಜನ್ ತಲೆ ಕೂದಲಿದ್ದಂಗ ಇರ್ತಾವ. ಹೌದೌದು. ಇದೇನ್ ಕೇಳಬಾರ್ದು ಕೇಳದ್ ಬಂತ ಅಂತೀನಿ, ಮಕ್ಳಿಗೆ ಜಂತ ಆಗ್ತಾವ ಅನ್ಕೊಂಡಿದ್ದೆ, ಕೋಳಿಗೂ ಆಗ್ತಾವ? ಹೂನವ, ಕೋಳಿಗೂ ಆಗ್ತಾವ. ಅದಕ್ಕಂತಾನೆ ನಾ ಏನ್ ಮಾಡ್ತೀನಿ, ತಪ್ಪದೆ 2 ತಿಂಗಳಿಗೊಮ್ಮೆ ಡಾಕ್ಟರ್ ಕಡೆಯಿಂದ ಜಂತಿನ ಔಷಧಿ ತಗೊಂಡ್ಬರ್ತೀನಿ. ಆಮೇಲೆ ಔಷಧಿ ಹಾಕೋ ದಿವಸ ಏನ್ ಮಾಡ್ತೀನಿ, ಮುಂಜಾನೆ 10 ಗಂಟೆ ತನಕ ಕೋಳಿಗಳನ್ನ ಒಂದ್ ಕಡೆ ಕೂಡ ಹಾಕಿ ಮೇವ್ ಹಾಕ್ತೀನಿ, ನೀರ್ ಕೊಡಂಗಿಲ್ಲ ಅಲ್ಲಿ ತನಕ ನಾನು. ಆಮೇಲೆ 11 ಗಂಟೆ ಅಷ್ಟೊತ್ತಿಗೆ ಜಂತ ಔಷಧಿ ಹಾಕಿದಂತಹ ನೀರನ್ನ ಕುಡಿಲಿಕ್ಕೆ ಇಡ್ತೀನಿ ನೋಡವ. ಎಲ್ಲಾ ಕೋಳಿನೂ ಒಂದೇ ಸಲಕ್ಕೆ ಜಂತಿನ ಔಷಧಿ ಕುಡಿದ್ ಬಿಡ್ತಾವ. ಮತ್ತ ಜಂತಿನ ಔಷಧಿ ಕುಡಿದು 3 ದಿನಕ್ಕನ ಎಲ್ಲಾ ಕೋಳಿ ಹೊಟ್ಟೆಗಿರೋ ಜಂತೆಲ್ಲ ಹೊರಗೆ ಹೋಗ್ಬಿಡ್ತಾವ. ಈ ರೀತಿ ತಪ್ಪಲಾರದೆ ಜಂತಿನ ಔಷಧಿ ಕೊಡೋದ್ರಿಂದ ಕೋಳಿಗಳು ಆರೋಗ್ಯದಿಂದ ಇರ್ತಾವ, ತತ್ತಿ ಮಾಂಸ ಕೂಡ ಚಲೋ ಇರ್ತದ. ಇದೇನ್ ಭಾಗ್ಯಮ್ಮ, ಬುಟ್ಟಿಗೆ ಏನೈತಿ? ಅದು 2 ತಂದಿ. ಕೋಳಿ ತತ್ತಿನ ಯಾವತ್ತೂ ಒಂದೇ ಬುಟ್ಟಿ ಒಳಗ ತಗೊಂಡ್ ಹೋಗ್ಬಾರ್ದ್ರಿ, 2 ಬುಟ್ಟಿನೇ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಹಿರಿಯರ್ ಹೇಳ್ಯಾರ. ಹಿಂಗ ಹಾ, ಯಾಕಂತ ಕೇಳ್ರಿ. ಯಾಕಂತ? ಒಂದ್ ಬುಟ್ಟಿಯಾಗಿರೋ ಮೊಟ್ಟಿ ಒಡೆದ್ ಹೋದ್ವು ಅಂತಂದ್ರ ಇನ್ನೊಂದು ಬುಟ್ಟಿಯಾಗ ಇರ್ತಾವಲ್ಲ. ಹಿಂಗ ಭಾಗ್ಯಮ್ಮ, ಬ್ಯಾಸಗಿ ಕಾಲದಾಗ ನಮ್ ಮನ್ಯಾಗ ತತ್ತಿ ಮರಿ ಆಗಂಗಿಲ್ಲ, ಒಡೆದ್ ಹೋಗ್ತಾವ್. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂತಂದ್ರ ನೋಡ್ರಿ, ಬುಟ್ಟಿ ಒಳಗ ತತ್ತಿ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆ ಬೀಜ ಹಾಕಿಡ್ಬೇಕು. ಇದರಿಂದ ಏನಾಗ್ತದ ಅಂತಂದ್ರ ತಂಪಿನ ವಾತಾವರಣ ಇರ್ತದ, ಆಗ ತತ್ತಿ ಒಡಿಲಾರದೆ ಮರಿ ಹೊರಗ್ ಬರ್ತದ. ಈ ಹುಟ್ಟಿರೋ ಮರಿಗೂ ನೀರ್ ಕುಡಿಸ್ತಾರೇನ? ಯಾರ ಹೇಳಿದ್ರು ಹುಟ್ಟಿರೋ ಮರಿಗೆ ನೀರ್ ಕುಡಿಸಿದ್ರ ತಲಿ ಬಾಯ್ತದ ಅಂತ? ನೋಡ ಕಳಪ್ಪ, ಕೋಳಿ ಮರಿಗಾಗ್ಲಿ ದೊಡ್ಡ ಕೋಳಿಗಾಗ್ಲಿ ಯಾವಾಗ್ಲೂ ಸ್ವಚ್ಛ ನೀರನ್ನೇ ಕೊಡಬೇಕು. ಹಂಗ ನೀರಿನೊಳಗೆ ಏನ್ ಮಾಡ್ಬೇಕು ಅಂತಂದ್ರ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಇರ್ತದಲ್ಲ, ಅದನ್ನ ಸಾಸಿವೆ ಕಾಳಿನಷ್ಟು ತಗೊಂಡು ಒಂದ್ ಹರಳನ್ನ 1 ಲೀಟರ್ ನೀರಿಗೆ ಬೆರೆಸಿ ಕೋಳಿಗಳಿಗೆ ಕುಡಿಯೋದಕ್ಕೆ ಕೊಡಬೇಕು. ಡಾಕ್ಟರ್ ಸಾಹೇಬ್ರೆ, ಈ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂದ್ರೆ ಏನ್ರಿ? ಗೌಡ್ರ, ಅದೊಂದು ರಾಸಾಯನಿಕ, ನಾವು ಗಾಯ ತೊಳ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳ್ಳಂಗಿಲ್ಲ. ಅದೇ ಅದು ನೀರೊಳಗೆ ಹಾಕದ್ ಕೂಡಲೇ ಜಂಬಳಿ ಬಣ್ಣ ಬರ್ತದ ನೋಡ್ರಿ. ಹೌದೌದು, ಅದೇ ಪುಡಿ. ಗೊತ್ತಾಯ್ತಲ್ಲ ಭಾಗ್ಯಮ್ಮ. ಏನ್ರಿ ಡಾಕ್ಟ್ರಿ, ನೀವು ಮಾಡ್ತಾ ಇರುವಂತಹ ಕೆಲಸ ಬಹಳ ಮಹತ್ವದ್ದು. ಆಗ ಅಲ್ಲಿ ನೋಡ್ರಿ, ಈರಮ್ಮನ ಮೊಮ್ಮಗಳು ಬರ್ಕೊಳ್ತಾ ಇದ್ದಾಳ, ಆಕಿಗೆ ಅನುಕೂಲ ಆಗುವಂಗ ಸಾವಕಾಶ ಹೇಳ್ರಿ. ಹೌದ್ರಿ ಕಾಕಿ, ನಾನು ಬರ್ಕೊಳಕತ್ತೇನ್ರಿ ಡಾಕ್ಟ್ರ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಬರ್ಕೋಬೇಕು, ಬೇಕಾದಾಗ ನೋಡ್ಬೇಕು ಅದನ್ನ ತೆಗೆದು. ಹಂಗ ಕೇಳ್ರಿಲೆ ಹೇಳ್ರಿ, ಬ್ಯಾಸಗಿ ಒಳಗ ವಾರದಾಗ ಒಂದ್ ದಿವಸ ಒಂದ್ ಉಳ್ಳಾಗಡ್ಡಿ ಅಥವಾ ಬಳ್ಳುಳ್ಳಿ ಸಣ್ಣಗ ಹೆಚ್ಚಿ ಹಾಕ್ತೀನಿ ಕೋಳಿಗಳಿಗೆ. ಮತ್ತ ಹಂಗ ಹಾಗಲ್ಕಾಯಿ ಎಲ್ಲಿ ರಸಾನು ಕುಡಿಸ್ತೀನ್ರಿ, ಅದ್ರ ಜೋಡಿ ಈ ನೆಲಬೇವನ್ನ ತಿನ್ನಿಸ್ತೀನಿ. ಆಮೇಲೆ ಎಂದ್ರ ಒಮ್ಮೆ ಆ ದೊಡ್ಡ ಮರದ ಚಕ್ಕಿ ತಂದು ಪುಡಿ ಮಾಡಿ ತಿನ್ನಿಸ್ತೀನ್ರಿ. ಇಷ್ಟೆಲ್ಲ ಮಾಡೋದ್ರಿಂದ ಕೋಳಿಗೆ ಬರುವಂತಹ ಕಾಯಿಲೆನ ತಡೆಗಟ್ಟಬಹುದಾ, ಮತ್ ಇದರಿಂದ ಲಾಭನು ಮಾಡ್ಕೋಬಹುದು. ಭಾಗ್ಯಮ್ಮ, ಎಷ್ಟೆಲ್ಲ ವಿಚಾರ ತಿಳ್ಕೊಂಡಿಯವ, ಬಹಳ ಸಂತೋಷ ಆಯ್ತು ನೋಡು. ಎಲ್ಲ ಡಾಕ್ಟರ್ ಸಾಹೇಬ್ರ ಪುಣ್ಯ ರೀ. ಹೌದೌದು. ಅಂದಂಗ ಇನ್ನ ಇವತ್ತು ನೀ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣಂತ. ಮಲ್ಲಮ್ಮ, ಕಾರ್ಯಕ್ರಮ ಮುಗಿಸ್ಬಿಡವ. ಆಯ್ತ್ರಿ ಗೌಡ್ರ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಧನ್ಯವಾದಗಳು. ಜವಾರಿ ಕೋಳಿ ತತ್ತಿ ಏನಾದ್ರೂ ಬೇಕಾತಂದ್ರ ತಾವೆಲ್ಲ ಭಾಗ್ಯಮ್ಮ ಅವ್ರನ್ನ ಸಂಪರ್ಕಿಸಬಹುದು. ಇಷ್ಟೇ ಅಲ್ಲ, ತಮಗ ಏನಾದ್ರೂ ಸಮಸ್ಯೆ ಇದ್ರ ಡಾಕ್ಟರ್ನ ಕೂಡ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ರಿ. ಊಟ ತಯಾರದ, ತಾವೆಲ್ಲ ಊಟ ಮಾಡಿಕೊಂಡು ಹೋಗ್ರಿ. ಧನ್ಯವಾದಗಳು. ಇದುವರೆಗೆ ಬಬಲಾದಿ, ನಾಟಿ ಕೋಳಿ, ಭಾಗ್ಯಮ್ಮ, ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾ ಜಿ ವಿ ಮುರಳೀಕೃಷ್ಣ. ಪಾತ್ರ ಪರಿಚಯ ನಾಟಿ ಕೋಳಿ ಭಾಗ್ಯಮ್ಮ, ಅಂಜನಾ ಯಾತನೂರ್, ರಂಗಣ್ಣ ಎಚ್ ಎನ್ ಅನಿಲ್ ಕುಮಾರ್, ತಮ್ಮಣ್ಣ ರಾಜೇಂದ್ರ ಆರ್ ಕುಲಕರ್ಣಿ, ಗೌಡ ಮಧುಸೂದನ್ ಡಿ ಟೆಂಗ್ಲೇಕರ್, ಚಲುವಿ ಅತ್ತೆ ಸುನಂದಾ ಮೂರ್ತಿ, ಟಿ ಅಂಗಡಿ ಮಾಲಕ್ತಿ, ಸಂಗೀತ ಕಿಣಿಗಿ, ಈರಮ್ಮ ರೇಖಾ ಪಾಟೀಲ್, ಕಾಳಪ್ಪ ಲಕ್ಷ್ಮೀಕಾಂತ್ ಪಾಟೀಲ್, ಚಲುವಿ ಬಸವರಾಜೇಶ್ವರಿ ಹಿರೇಮಠ್ ಹಾಗೂ ಬೇಬಿ ಶಿವಾನಿ, ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷೆ ಮಲ್ಲಮ್ಮ ಉಷಾ ಪಾಟೀಲ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪಶುವೈದ್ಯರ ಪಾತ್ರ ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಸೋಮಶೇಖರ್ ಎಸ್ರುಳಿ. ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೇವಿನ ಬೀಜದ ಕಷಾಯ ಸಿದ್ದಪಡಿಸುವ ವಿಧಾನವನ್ನ ನೋಡೋಣಂತ. ಬೇವಿನ ಬೀಜಗಳನ್ನು ಕಲ್ಲಿನಿಂದ ಜಜ್ಜಿ ಮೇಲಿನ ಸಿಪ್ಪಿ ಭಾಗವನ್ನು ತೆಗಿಬೇಕು. ಈ ಜಜ್ಜಿದ ಬೀಜದ ಪುಡಿಯನ್ನ ಸಿಂಪರಣ ಔಷಧಿಯಾಗಿ ಸಿದ್ದಪಡಿಸಬಹುದು. ಅರಿವೆ ಚೀಲದೊಳಗ ಈ ಪುಡಿಯನ್ನ 1-2 ತಿಂಗಳವರೆಗೆ ಶೇಖರಿಸಿ ಇಡಬಹುದು. ಆಮೇಲೆ ಬೀಜ ಅಥವಾ ಪುಡಿಯನ್ನ ಉತ್ತಮ ಪುಡಿಯನ್ನಾಗಿಸಬೇಕು. ಇದಕ್ಕೆ ಗ್ರೈಂಡರ್ ಅಥವಾ ಮಿಕ್ಸರ್ ಕೂಡ ಬಳಸಬಹುದು. ಪ್ರತಿ ಹೆಕ್ಟರ್ಗೆ 600-1,000 ಲೀಟರ್ನಷ್ಟು ಸಿಂಪರಣ ದ್ರಾವಣ ಬೆಳೆಯ ಬೆಳವಣಿಗೆ ಅವಲಂಬಿಸಿ ಬೇಕಾಗ್ತದೆ. 4 ಕೆಜಿ ಬೇವಿನ ಬೀಜದ ಪುಡಿ 100 ಲೀಟರ್ ಸಿಂಪರಣ ಔಷಧಿ ತಯಾರಿಸಲಿಕ್ಕೆ ಬೇಕಾಗ್ತದೆ. 4 ಕೆಜಿ ಬೀಜದ ಪುಡಿಗೆ 20 ಲೀಟರ್ ನೀರನ್ನು ಸೇರಿಸಿಕೊತ ರೋಲರ್ನಿಂದ ಉತ್ತಮ ಮುಲಾಮು ಆಗುವವರೆಗೆ ಆಡಿಸಬೇಕು. ಇಂಥ ಮುಲಾಮು ತಯಾರಿಸಲಿಕ್ಕೆ ರಬ್ಬರ್ ಯಂತ್ರ ಬಳಸಬಹುದು. ಈ 20 ಲೀಟರ್ ನೀರು ಬೆರೆಸಿದ ಬೇವಿನ ಪುಡಿಯ ದ್ರಾವಣವನ್ನು 12 ತಾಸುಗಳವರೆಗೆ ಇಟ್ಟು ಆಮೇಲೆ ಮ್ಯಾಲಿನ ತಿಳಿಯನ್ನು ಬಸದು ತೆಗೆದುಕೊಳ್ಳಬೇಕು. ಇದನ್ನು ಅರ್ವಿ ಒಳಗೆ ಗಂಟು ಕಟ್ಟಿ ಕಷಾಯ ನೀರನ್ನು ಹಿಂಡಿ ಶೇಖರಿಸಬೇಕು. ಆಮೇಲೆ ಇದು 1,000 ಲೀಟರ್ ಆಗುವವರೆಗೆ ನೀರನ್ನು ಬೆರೆಸಬೇಕು. ಇದು ಸಿಂಪರಣೆಗೆ ಸಿದ್ದಾದಂಗ. ಈ ರೀತಿ ಬೇವಿನ ಬೀಜದ ಕಷಾಯ ಸಿದ್ದಪಡಿಸಬಹುದು. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಗೊಣ್ಣೆಹುಳು ಹಾಗೂ ಗೆದ್ದಲಿನ ನಿರ್ವಹಣೆಗಾಗಿ ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತನೆಗೆ ಮುಂಚೆ ಪ್ರತಿ ಎಕರೆಗೆ 4-5 ಕೆಜಿ ಮೆಟ್ರೈಸಮ್ ಅನ್ನು 500 ಕೆಜಿ ಕಳಿತ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಮಣ್ಣಿನಲ್ಲಿ ಬೆರೆಸುವುದರಿಂದ ಗೊಣ್ಣೆಹುಳುವಿನ ಮೊದಲನೇ ಹಂತದ ಕೀಟಗಳನ್ನು ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು. ಅಲ್ಲದೆ ಗೆದ್ದಲನ್ನು ಸಹ ನಿಯಂತ್ರಿಸಬಹುದಾಗಿದೆ. ಈಗ ಕೇಳೋಣ ಸಂಗೊಳ್ಳಿ ಗ್ರಾಮದ ಸಿದ್ದಪ್ಪ ಮರಪ್ಪ ಹಿತ್ತಲ್ಮನಿ ಮತ್ತು ಸಂಗಡಗಳಿಂದ ಹಲಿಗೆ ವಾದನ.